ಸ್ವಲ್ಪ ದಪ್ಪವಾದಂತ ಒಂದು ಗಟ್ಟಿಯಾದಂತ ಕಾಂಡ ಇರ್ತದೆ, ಆದ್ರೆ ತರಕಾರಿಗಳಲ್ಲಿ ಆ ಕಾಂಡ ಅಷ್ಟು ಗಟ್ಟಿಯಾಗಿ ಇರೋದಿಲ್ಲ. ಹಾಗಾಗಿ ಒಂದ್ ಸ್ವಲ್ಪ ಇದು ಸೂಕ್ಷ್ಮವಾದಂತ ಒಂದು ಕೆಲಸ ಅಂತ ಹೇಳ್ಬೋದು. ಹಾಗಾದ್ರೆ ಕಸಿ ಕಟ್ಟು ಮುಖ್ಯ ಉದ್ದೇಶ ಏನು? ತುಂಬಾ ಉತ್ತಮವಾದಂತ ಪ್ರಶ್ನೆ ಕೇಳಿದ್ರಿ ಸರ್. ಯಾಕಂತಂದ್ರೆ ಇವತ್ತು ಆಲ್ರೆಡಿ ಸಾಕಷ್ಟು ತರಕಾರಿ ಸಸಿಗಳನ್ನ ಒದಗಿಸ್ತಕ್ಕಂಥ ನರ್ಸರಿಗಳಿದೆ, ಎಲ್ರಿಗೂ ಸಸಿ ಸಿಗ್ತಾ ಇದೆ ಅಂತದ್ರಲ್ಲಿ ಇದರಲ್ಲಿ ಈ ಒಂದು ತಂತ್ರಜ್ಞಾನ ಯಾಕೆ ಬೇಕು ಅನ್ನುವಂಥದ್ದು ಪ್ರಶ್ನೆ ತುಂಬಾ ಸಮಂಜಸವಾದಂಥದ್ದು. ಈಗ ಕೆಲವು ಸನ್ನಿವೇಶಗಳಲ್ಲಿ ಸರ್ ಈ ತರಕಾರಿ ಕೃಷಿ ಅಸಾಧ್ಯ ಅನ್ನುವಂತ ಸ್ಥಿತಿಯಲ್ಲಿ ಈ ಕಸಿ ತಂತ್ರಜ್ಞಾನ ಅದನ್ನ ಸಾಧ್ಯವಾಗಿಸುವಂತದ್ದು ಸಾಧ್ಯ ಇದೆ. ಉದಾಹರಣೆಗೆ ಹೇಳೋದಾದ್ರೆ ಈಗ ತೀರಾ ನೀರ್ ನಿಲ್ಲುವಂತ ಪ್ರದೇಶ ಅಥವಾ ನೀರೇ ಸಿಗದಂತ ಪ್ರದೇಶ, ಡ್ರಾಟ್ ಕಂಡೀಷನ್ ಅಂತ ಹೇಳ್ತೀವಲ್ಲ, ಅದಾಗ್ಬೋದು. ಅಥವಾ ಹೆಚ್ಚು ಲವಣಾಂಶಗಳಿಂದ ಕೂಡಿರ್ತಕ್ಕಂತ ಸಮುದ್ರ ದಂಡೆಯ ಪ್ರದೇಶ, ಇನ್ನೂ ಹೇಳ್ಬೇಕು ಅಂದ್ರೆ ಹೆಚ್ಚು ರೋಗಕಾರಕ ಜೀವಿಗಳಿರ್ತಕ್ಕಂತ ಒಂದು ಪ್ರದೇಶ, ಇವೆಲ್ಲವೂ ಕೂಡ ಸಾಮಾನ್ಯವಾಗಿ ಕೃಷಿಗೆ ಸೂಕ್ತವಾದಂತವುಗಳಲ್ಲ. ಆದ್ರೆ ಈ ರೀತಿಯಾಗಿರ್ತಕ್ಕಂತ ಪ್ರದೇಶ ಇವತ್ತು ನಮ್ಮ ದೇಶದಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಇದೆ. ಅನ್ಕಲ್ಟಿವೇಬಲ್ ಲ್ಯಾಂಡ್ ಅಂತ ಹೇಳ್ತೀವಲ್ಲ, ಅದು ಬಹಳ ಹೆಚ್ಚಿಗೆ ಇದೆ ನಮ್ಮ ದೇಶದಲ್ಲಿ. ಈ ತಂತ್ರಜ್ಞಾನವನ್ನ, ಗ್ರಾಫ್ಟಿಂಗ್ ಟೆಕ್ನಾಲಜಿ, ಕಸಿ ತಂತ್ರಜ್ಞಾನ ಏನಿದೆ, ಇದನ್ನ ಅಳವಡಿಸ್ಕೊಳ್ಳೋದ್ರಿಂದ ಅಂದ್ರೆ ಸೂಕ್ತವಾದಂತ ಅಡಿಗಿಡಗಳನ್ನ ಬಳಸಿ ಇಂತಹ ಕ್ಲಿಷ್ಟಕರವಾದಂತ ಒಂದು ಸನ್ನಿವೇಶದಲ್ಲೂ ಕೂಡ ನಾವು ತರಕಾರಿಗಳನ್ನ ಯಶಸ್ವಿಯಾಗಿ ಬೆಳೆಸಬಹುದು. ಈಗ ನೋಡಿ, ನಮ್ಮ ಈ ಕರಾವಳಿ ಭಾಗದಲ್ಲಿ ಮತ್ತು ಹೆಚ್ಚು ಮಳೆ ಬೀಳ್ತಕ್ಕಂತ ಒಂದು ಮಲೆನಾಡು ಪ್ರದೇಶಗಳಲ್ಲಿ ಈ ಟೊಮ್ಯಾಟೊ ಬೆಳೆಯನ್ನ ಬೆಳಿಲಿಕ್ಕೆ ಆಗೋದಿಲ್ಲ. ಇನ್ನೇನು ಹೂ ಬಿಡ್ಬೇಕು ಅನ್ನುವಂತ ಹಂತದಲ್ಲಿ ಆ ಗಿಡಕ್ಕೆ ರೋಗ ಬಂದು, ಸೊರಗು ರೋಗ ಅನ್ನುವಂಥದ್ದೆಲ್ಲ ಬಂದು ಸತ್ ಹೋಗ್ತಾ ಇದೆ. ಈಗ ಅದೇ ಟೊಮ್ಯಾಟೊ ತಳಿಗೆ ಏನೀಗ ಸಾಯ್ತದೆ, ಅಲ್ಲೆಲ್ಲ ಬೆಳಿಲಿಕ್ಕೆ ಆಗೋದಿಲ್ಲ ಅಂದ್ರೆ ಅದೇ ತಳಿಗೆ ಆ ಒಂದ್ ಪ್ರದೇಶದಲ್ಲಿ ಸಾಮಾನ್ಯವಾಗಿ ಮತ್ತು ಬಲಿಷ್ಠವಾಗಿ ಬೆಳೀತಕ್ಕಂತ ಈ ಕಾಡು ಬದನೆ ಇದೆಯಲ್ಲ, ಅದ್ರ ಮೇಲೆ ಕಸಿ ಮಾಡಿ ಬೆಳೆಸಿದ್ರೆ ಆ ಒಂದು ಗಿಡಕ್ಕೆ ಯಾವ ರೋಗನು ಕೂಡ ಬಾಧಿಸೋದಿಲ್ಲ. ಮತ್ತು ಅದು ಸಾಮಾನ್ಯ ಕೂಡ, ತಾವು ಈ ಕರಾವಳಿ ಭಾಗದಲ್ಲೆಲ್ಲ ನೋಡಿರ್ಬೋದು, ಮನೆ ಹಿತ್ತಲಲ್ಲಿ ಸುಮಾರು ಜನ ಈ ಕಾಡು ಬದನೆ ಮೇಲೆ ನಾವು ನಾಟಿ ಬೇರೆ ಬೇರೆ ಬದನೆ ಇದೆಯಲ್ಲ ಅವುಗಳನ್ನೆಲ್ಲ ಕಸಿ ಕಟ್ಟಿ ಬೆಳೆಸುವಂತದ್ದು ತೀರಾ ಸಾಮಾನ್ಯವಾಗಿರ್ತಕ್ಕಂಥದ್ದು. ಆದ್ರೆ ಇದು ವಾಣಿಜ್ಯ ರೀತಿಯಲ್ಲಿ ನಮ್ಮ ದೇಶದಲ್ಲಿ ಇಲ್ಲ. ಅಂದ್ರೆ ವಾಣಿಜ್ಯ ರೀತಿಯಲ್ಲಿ ಕೂಡ ಮಾಡಬಹುದಲ್ಲ? ಖಂಡಿತವಾಗ್ಲೂ ಮಾಡಬಹುದು ಸರ್. ಈಗ ನೋಡಿ, ನೀವು ಎಲ್ಲಾ ತರಕಾರಿಗಳಲ್ಲೂ ಈ ಒಂದು ತಂತ್ರಜ್ಞಾನವನ್ನು ನಾವು ಅಳವಡಿಸ್ಕೊಳ್ಳಕ್ಕಾಗೋದಿಲ್ಲ. ಕೆಲವೊಂದು ತರಕಾರಿಗಳಲ್ಲಿ ಅಂದ್ರೆ ಉದಾಹರಣೆಗೆ ಹೇಳೋದ್ರೆ ಟೊಮ್ಯಾಟೊ, ಬದನೆ, ಆಮೇಲೆ ಮೆಣಸು, ದೊಣ್ಣೆ ಮೆಣಸಿನಕಾಯಿ, ಕಲ್ಲಂಗಡಿ, ಸೌತಿ, ಇವುಗಳಲ್ಲಿ ಆಲ್ರೆಡಿ ಈ ತಂತ್ರಜ್ಞಾನವನ್ನ ಸ್ಟ್ಯಾಂಡರ್ಡೈಸ್ ಮಾಡಿದ್ದಾರೆ ಮತ್ತು ಇದರಲ್ಲಿ ಯಶಸ್ವಿ ಕೂಡ ಆಗಿದ್ದಾರೆ. ಬಳ್ಳಿಯಲ್ಲಿ ಕೂಡ ಮಾಡಬಹುದು? ಬಳ್ಳಿ ತರಕಾರಿಗಳಲ್ಲೂ ಮಾಡಬಹುದು, ವಿಶೇಷವಾಗಿ ಕಲ್ಲಂಗಡಿ ಮತ್ತು ಸೌತೆ. ಮ್ಯಾಕ್ಸಿಮಮ್ ಏರಿಯಾ ಈಗ ಬೇರೆ ದೇಶಗಳಲ್ಲಿ ಕಲ್ಲಂಗಡಿ ಮತ್ತು ಸೌತೆನಲ್ಲಿ ಈ ಗ್ರಾಫ್ಟಿಂಗ್ ಇದ್ರ ಮೇಲೆನೆ, ಕಸಿ ಕಟ್ಟಿದಂತ ಗಿಡಗಳ ಮೇಲೆನೆ ಇವತ್ತು ಕಲ್ಟಿವೇಶನ್ ಮಾಡ್ತಾ ಇದ್ದಾರೆ. ಇಲ್ಲಿ ನನಗೊಂದು ಪ್ರಶ್ನೆ ಏನು ಅಂತೇಳಿದ್ರೆ, ಇಂತ ಸಮಸ್ಯಾತ್ಮಕವಾದಂತ ಪ್ರದೇಶದೊಳಗ, ಅದು ಮಣ್ಣಿಂದ ಇರಬಹುದು, ವಾತಾವರಣನ ಇರಬಹುದು, ಏನೇ ಇರಬಹುದು, ಈ ರೀತಿ ಕಸಿ ಕಟ್ಟಿದ್ರೆ ಅವು ಉತ್ಕೃಷ್ಟವಾಗಿ ಬೆಳೀತವು, ಫಲವನ್ನು ಕೊಡ್ತವು, ಅಂದ್ರಲ್ಲಿ ಏನು ಇರಬಹುದು, ಅದು ಗುಣ ಏನು? ಅಂದ್ರೆ ನಾವೀಗ ಅಡಿ ಗಿಡ ಎಂತದ್ ಬಳಸ್ತೀವಿ ಅಂತ ಹೇಳಿದ್ರೆ, ಈಗ ನಿಮ್ಗೆ ನಾನು ಆಗ್ಲೇ ಒಂದು ಉದಾಹರಣೆ ಕೊಟ್ಟೆ, ಈಗ ಕರಾವಳಿ ಭಾಗದಲ್ಲಿ ಬ್ಯಾಕ್ಟೀರಿಯಲ್ ವೀಲ್ಟ್, ಸೊರಗು ರೋಗ, ದುಂಡಾನು ಸೊರಗು ರೋಗ ಅಂತ ಏನ್ ಹೇಳ್ತೀವಿ, ಅದ್ರ ಸಮಸ್ಯೆ ಸುಮಾರಿದೆ ಟೊಮ್ಯಾಟೊದಲ್ಲಿ. ಅದೇ ಈ ಬದನೆ, ಕಾಡು ಬದನೆ ಎಂತ ರೋಗ, ದುಂಡಾನು ರೋಗದ ಎಷ್ಟೇ ಒಂದು ಪ್ರಮಾಣ ಇದ್ರೂ ಕೂಡ ಅದನ್ನ ತಡ್ಕೊಂಡು ಅದರಿಂದ ಏನು ಬಾಧೆ ಆಗ್ದಂಗೆ ಬೆಳೀತದ ಅದು. ಸೊ ಹಾಗಾಗಿ ನಾವು ಅದ್ರದ್ದು ಅಡಿಗಿಡುವಾಗಿ ಬಳಸ್ಕೊಂಡು ಕಾಡು ಬದನೆನ ಮೇಲ್ಗಡೆ ಈ ನೀವೇನ್ ಸಾಮಾನ್ಯವಾಗಿ ಬೆಳಿತೀರಿ ಆ ಒಂದು ಇದನ್ನ ಬಳಸೋದ್ರಿಂದ ಯಾವ ರೋಗನು ಬರ್ತಿದ್ ಅದೊಂದೇ ಅಲ್ಲ, ಈಗ ಇನ್ನು ಕೆಲವೊಂದು ಟೊಮ್ಯಾಟೊನಲ್ಲೇ ಒಂದಷ್ಟು ವೈಲ್ಡ್ ವೆರೈಟೀಸ್ ಅಂತ ಹೇಳ್ತೀವಿ ಅದಿದೆ, ಅದು ಈ ಸಮುದ್ರ ದಂಡೆನಲ್ಲೂ ಚೆನ್ನಾಗಿ ಬೆಳ್ಕೊಳ್ತದೆ. ಸೊ ಅಂಥದನ್ನ ನಾವು ಅಡಿಗಿಡುವಾಗಿ ಬಳಸ್ಕೊಂಡು ಮೇಲು ಗಿಡವಾಗಿ ನೀವು ಸಾಮಾನ್ಯವಾಗಿ ಬಳಸುವಂತ ತಳಿಗಳನ್ನ ಬಳಸಿದ್ರೆ ಖಂಡಿತವಾಗಿ ಆ ಸನ್ನಿವೇಶಕ್ಕೆ ನಾವು ಆ ಕೃಷಿಯನ್ನ ಎಕ್ಸ್ಪ್ಯಾಂಡ್ ಮಾಡಬಹುದು. ಅದೇ ರೀತಿ ಬೇರೆ ಬೇರೆ ಪ್ರದೇಶಗಳಿಗೆ ಅಥವಾ ಬೇರೆ ಬೇರೆ ಪ್ರಾಬ್ಲಮ್ಸ್ಗಳಿಗೆ ಬೇರೆ ಬೇರೆ ರೂಟ್ ಸ್ಟಾಕ್ ತಗೋಬೇಕು. ನಾವು ಅಡಿ ಗಿಡಗಳನ್ನ ಆಯ್ಕೆ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಈ ಒಂದು ಗ್ರಾಫ್ಟಿಂಗ್ ಟೆಕ್ನಾಲಜಿ ಅದರಲ್ಲಿ ಯಶಸ್ವಿ ಆಗ್ಬಹುದು. ಅಂದ್ರೆ ಅಡಿ ಗಿಡಗಳು ಅಂತೇಳಿ ತಾಯಿಗೆ ಬೇರು ಇರುವಂತ ರೂಟ್ ಸ್ಟಾಕ್ ಅಂತೀವಿ, ಸಯಾನ್ ಅಂತೀವಿ ಮೇಲಿದಕ್ಕೆ. ಈಗ ರೂಟ್ ಸ್ಟಾಕ್ ಬದನೆಗೆ ಬದನೆನ ಇರಬೇಕು, ಟೊಮ್ಯಾಟೊ ಟೊಮ್ಯಾಟೊನೂ ಇರಬೇಕು, ಮೆಣಸಿಕಾಯಿ ಮೆಣಸಿಕಾಯಿನ ಇರಬೇಕು, ಕಲ್ಲಂಗಡಿ ಕಲ್ಲಂಗಡಿನ ಇರಬೇಕು, ಹಂಗೈತು ಅಥವಾ ಬೇರೆ ಬೇರೆ? ಅದು ಜಾತಿಗನುಗುಣ. ಈಗ ನೋಡಿ ಸರ್, ಮೆಣಸಾಗ್ಲಿ, ಡೊನ್ ಮೆಣಸಾಗ್ಲಿ, ಟೊಮ್ಯಾಟೊ, ಬದನೆ, ಇದೆಲ್ಲ ಒಂದು ಜಾತಿಗೆ ಸೇರಿದಂತದ್ದು. ಈಗ ನೀವು ಬೇರೆ ಬೇರೆಗಳನ್ನ ಎಲ್ಲದಕ್ಕೂ ಬೇರೆದಕ್ಕೆ ಉಪಯೋಗಿಸಬಹುದು. ಈಗ ನಾ ಹೇಳ್ಬೇಕು ಅಂತಂದ್ರೆ ಬದನೆನ ನಾವು ಟೊಮ್ಯಾಟೊಗೆ ಉಪಯೋಗಿಸ್ಬೋದು ಸರ್, ಟೊಮ್ಯಾಟೊನ ಬದನೆಗೆ ಉಪಯೋಗಿಸ್ಬೋದು, ಮೆಣಸಿನ ದೊಣ್ಣೆ ಮೆಣಸಿನಕಾಯಿಗೆ ಯೂಸ್ ಮಾಡ್ಬೋದು, ದೊಣ್ಣೆ ಮೆಣಸಿನಕಾಯಿ ಮೆಣಸಿಗೆ ಯೂಸ್ ಮಾಡ್ಬೋದು, ಮತ್ತೆ ಈಗ ಅದನ್ನೇ ಕಲ್ಲಂಗಡಿಗೆ ಆಗಲ್ಲ. ಕಲ್ಲಂಗಡಿ ಅಂದ್ರೆ ಈಗ ಸೌತೆ, ಸೋರೆಕಾಯಿ, ಹೀರೆಕಾಯಿ ಅಂತ ಏನಿದೆಯಲ್ಲ, ಅವುಗಳಲ್ಲಿ ನೀವು ಯಾವ್ದನ್ನಾದ್ರೂ ಅಡಿಗಿಡವಾಗಿ ಅಥವಾ ಮೇಲುಗಡೆಗಾಗಿ ಬೆಳೆಸ್ಕೋಬಹುದು. ಆ ಜಾತಿನಲ್ಲಿ ಮಾತ್ರ ಅದು ಸಾಧ್ಯ ಇರುವಂತದ್ದು. ಇಲ್ಲಿ ಇಳುವರಿ ಏನಾದ್ರೂ ಹೆಚ್ಚಾಗುತ್ತ? ಖಂಡಿತವಾಗ್ಲೂ ಸರ್, ಸಾಕಷ್ಟು ಮಟ್ಟದ ಈಗ ಸಾಕಷ್ಟು ಪೇಪರ್ಸ್ ಕೂಡ ಇದೆ ಅದ್ರ ಮೇಲೆ ಆಗಿರ್ತಕ್ಕಂಥದ್ದು. ಇಳುವರಿನೂ ಹೆಚ್ಚಾಗ್ತಾ ಇದೆ, ಗುಣಮಟ್ಟ ಹೆಚ್ಚಾಗ್ತದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಒಂದು ಅವಧಿ ಇದೆಯಲ್ಲ ಸರ್, ಬೆಳೆಯುವಂತ ಅವಧಿ. ಈಗ ಸಾಮಾನ್ಯವಾಗಿ ಟೊಮೆಟೊ ಹಾಕಿದ್ರೆ ನೀವು 4-5 ತಿಂಗಳಲ್ಲಿ ಆ ಬೆಳೆ ಮುಗೀತು ಸರ್. ಅದೇ ನೀವು ಈ ಒಂದಷ್ಟು ಕಾಡು ಜಾತಿಯ ಟೊಮೆಟೊ ಅಥವಾ ಕಾಡು ಜಾತಿಯ ಬದನೆ ಮೇಲೆ ಮಾಡಿದ್ರೆ 1.5-2 ತಿಂಗಳಷ್ಟು ಆ ಒಂದು ಬೆಳೆಯ ಅವಧಿ ಕೂಡ ಹೆಚ್ಚಾಗ್ತದೆ. ರೋಗ ಬಂದಿಲ್ಲ ಅಂದ್ರೆ ಖಂಡಿತವಾಗ್ಲೂ ಇಳುವರಿ ಹೆಚ್ಚಾಯ್ತು ಅಂತಾನೇ ಅಂತ ತಿಳ್ಕೋಬಹುದು. ಇನ್ನ ಈ ತಂತ್ರಜ್ಞಾನವನ್ನ ನಮ್ಮ ತೋಟದಲ್ಲಿ ಅಳವಡಿಸ್ಕೋಬೇಕು ಅಂದಾಗ ಏನ್ ಮಾಡ? ನಮ್ಮ ದೇಶದಲ್ಲಿ ಸದ್ಯಕ್ಕೆ ಇದು ಅಷ್ಟು ವಾಣಿಜ್ಯ ಮಟ್ಟದಲ್ಲಿ ಬೆಳೆದಿಲ್ಲ. ತೀರಾ ಇತ್ತೀಚಿನ ವರ್ಷಗಳಲ್ಲಿ ನಮ್ಮಲ್ಲೂ ಕೂಡ ಬೆಳವಣಿಗೆಯಷ್ಟು ನಡೆಸಿದ್ದೇವೆ ಈ ಕಸಿ ತಂತ್ರಜ್ಞಾನದ ಅಳವಡಿಸಿಕೊಂಡು ಆ ಕಸಿ ತರಕಾರಿ ಸಸಿಗಳನ್ನ ರೈತ ಬಾಂಧವರಿಗೆ ಒದಗಿಸ್ತಾ ಇದ್ದಾರೆ. ಆದ್ರೆ ಬಹಳ ಕಡಿಮೆ ಅಂತ ಹೇಳ್ಬೋದು. ನಮ್ಮ ದಕ್ಷಿಣ ಭಾರತದಲ್ಲಂತೂ ಇಲ್ಲ ಅಂತಾನೆ ಹೇಳ್ಬೋದು. ಒಂದಷ್ಟು ಮಟ್ಟಿಗೆ ನಮ್ಮ ಕೇರಳದ ಕೃಷಿ ವಿಶ್ವವಿದ್ಯಾಲಯ ಮತ್ತು ತಮಿಳುನಾಡಿನ ಕೃಷಿ ವಿಶ್ವವಿದ್ಯಾಲಯ ಅವರು ಒಂದಷ್ಟು ತಕ್ಕ ಮಟ್ಟಿಗೆ ಸಸಿಗಳನ್ನ ರೆಡಿ ಮಾಡಿ ರೈತರಿಗೆ ಪೂರೈಸ್ತಾ ಇದ್ದಾರೆ. ಆದ್ರೆ ಅದು ಇನ್ನೂ ಹೆಚ್ಚಾಗ್ಬೇಕು. ಈ ಒಂದು ತಂತ್ರಜ್ಞಾನದ ಕುರಿತಾಗಿ ಹೆಚ್ಚು ಪ್ರಚಾರ ಸಿಗ್ಬೇಕು, ಮತ್ತೆ ಈ ಸಸಿಗಳನ್ನ ಉತ್ಪಾದಿಸ್ತಕ್ಕಂತ ನರ್ಸರಿಗಳು ಹೆಚ್ಚಾಗ್ಬೇಕು. ಅದಕ್ಕೆ ಖಂಡಿತವಾಗ್ಲೂ ಒಂದು ಪ್ರಚಾರ ಸಿಗ್ಬೇಕಾಗಿದೆ ಈ ತಂತ್ರಜ್ಞಾನಕ್ಕೆ. ಆಮೇಲೆ ವಿಶ್ವವಿದ್ಯಾಲಯಗಳಿಂದ, ಸರ್ಕಾರದಿಂದ ಈ ಒಂದು ತಂತ್ರಜ್ಞಾನದ ಕುರಿತಾಗಿ ತರಬೇತಿಗಳು, ಪ್ರಚೋದನೆ ನೀಡುವಂತ ಒಂದು ಕಾರ್ಯಕ್ರಮಗಳು ಹಮ್ಮಿಕೊಳ್ಬೇಕಾಗಿದೆ. ಅಂದ್ರೆ ರೈತರು ತಮ್ಮ ಮಟ್ಟದಲ್ಲೇ ಮಾಡಿದ್ದನ್ನ ನಾನು ನೋಡಿದೀನಿ, ಮತ್ತೆ ಅವ್ರು ಇಳುವರಿನು ಪಡೆದಾರ, ಮಾರಿನ ಮಾರಾಟ ಮಾಡ್ಯಾರ, ಮನೆಗೆ ಉಪಯೋಗಿಸಿದ್ದಾರೆ. ಹೌದು. ಅಂದ್ರೆ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲ, ಕೆಲವೊಂದು 10-6 ಗಿಡಗಳು ಕೊಡುವಂತದ್ದು ಪ್ರಮಾಣದಲ್ಲಿ ಬೆಳೀತಾ ಇದಾರೆ ಅಷ್ಟೇ. ಹೌದೌದು. ಈಗ ಹೆಕ್ಟೇರ್ ಗಟ್ಟಲೆ ಬೆಳೆಯುವಂತದ್ದು ನಮ್ಮ ದೇಶದಲ್ಲಿ ಇನ್ನೂ ಆಗ್ಲಿಲ್ಲ ಸರ್. ಈಗ ಬೇರೆ ದೇಶಗಳಿಗೆ ಹೋಲಿಕೆ ಮಾಡಿದ್ರೆ ನಮ್ಮ ದೇಶದಲ್ಲಿ ಬಹಳ ಕಡಿಮೆ ಈ ಗ್ರಾಫ್ಟಿಂಗ್ ಟೆಕ್ನಾಲಜಿ ಬಳಸ್ಕೊಂಡು ತರಕಾರಿಗಳನ್ನ ಬೆಳೆಯುವಂತದ್ದು. ಹಂಗಾದ್ರೆ ಇಲ್ಲಿ ಏನರ ತೊಂದರೆ ಇದೆಯಾ? ಯಾಕೆ ತೊಂದರೆ ಅಂದ್ರೆ, ಮುಖ್ಯವಾಗಿ ಅದೇ ಹೇಳದ್ನಲ್ಲ ಸರ್, ನರ್ಸರಿಯ ತೊಂದರೆನೆ ಮೇನು. ಸಸಿಗಳನ್ನ ಉತ್ಪಾದನೆ ಮಾಡುವಂತ ಕೆಲಸ ಅಷ್ಟಾಗಿ ಆಗ್ತಾ ಇಲ್ಲ ಈಗ. ನೀವೇ ಹೇಳ್ದಂಗೆ ಯಾರೋ ರೈತರು ಅವ್ರಿಗೆ ಬೇಕಾಗಿರುವಂತದ್ ಕಟ್ಕೊಂಡು ಮಾಡ್ತಿದ್ದಾರೆ ಹೊರತು, ಈ ಕಮರ್ಷಿಯಲ್ ಹೆಕ್ಟೇರ್ ಗಟ್ಟಲೆ ಬೆಳಿಲಿಕ್ಕೆ ಸಾಕಾಗುವಷ್ಟು ಸಸಿಗಳನ್ನ ಉತ್ಪಾದನೆ ಮಾಡಿ ಕೊಡುವಂತ ಇವುಗಳಿಲ್ಲ. ಇದ್ರೂ ಕೂಡ ಅವರು ರೇಟ್ ತುಂಬಾ ಹೆಚ್ಚು ಸರ್. ಒಂದು ಸಸಿಗೆ 20-25 ರೂಪಾಯಿ ಅಷ್ಟು ರೇಟಿಂಗ್ ಮಾರ್ತಾ ಇದಾರೆ. ಈ ಒಂದಷ್ಟು ಕಂಪ್ನಿಗಳಿದೆ ನಮ್ಮ ಪಕ್ಕದ ಮಹಾರಾಷ್ಟ್ರದಲ್ಲಿ ಮತ್ತು ಛತ್ತೀಸ್ಗಢದಲ್ಲಿ ಎಲ್ಲ ಇದಾರೆ. ಮತ್ ಅಷ್ಟೊಂದು ದೊಡ್ಡ ಮಟ್ಟದ ಏನು ರೇಟ್ ಆಗ್ತದೆ ಅದಕ್ಕೆ, ಅದನ್ನ ಕೊಟ್ಟು ಮಾಡುವಷ್ಟು ಶಕ್ತಿ ನಮ್ ರೈತರಲ್ಲಿ ಇಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಪ್ರೊಡಕ್ಷನ್ ಕಾಸ್ಟ್ ತುಂಬಾನೇ ಹೆಚ್ಚಾಗ್ಬಿಡ್ತದೆ. ನೀವು ಒಂದು ಸಸಿಗೆ 20-25 ರೂಪಾಯಿ ಅಷ್ಟು ಕೊಟ್ಟು ತಗೊಳ್ಳೋದಾದ್ರೆ ಪ್ರೊಡಕ್ಷನ್ ಹೆಚ್ಚಾಗೋದ್ರಿಂದ ರೈತರು ಮುಂದೆ ಬರ್ತಾ ಇಲ್ಲ ಆ ಒಂದು ಇದನ್ನ ಅಳವಡಿಸ್ಕೊಳ್ಳಿಕ್ಕೆ. ಸರ್ಕಾರದಿಂದ ಒಂದಷ್ಟು ವಿದ್ಯಾವಂತ ಯುವಕರಿಗೆ ಅದ್ರ ಬಗ್ಗೆ ತರಬೇತಿ ನೀಡಿ ಈ ಒಂದು ನರ್ಸರಿಗಳು ಹೆಚ್ಚಾದ್ರೆ, ನಿಜವಾಗ್ಲು ಕಾಂಪಿಟೇಷನ್ ಹೆಚ್ಚಾದ್ರೆ ಆ ಒಂದು ದರ ಏನಿದೆ, ರೇಟ್ ಏನಿದೆ ಆ ಸಸಿಗಳದ್ದು, ಅದು ಖಂಡಿತವಾಗ್ಲೂ ಕಡಿಮೆ ಆಗ್ತದೆ. ಅಂದ್ರೆ ಒಂದ್ ಸ್ವಲ್ಪ ಪ್ರೋತ್ಸಾಹ ಬಿಗಿನಿಂಗ್ ಬೇಕಾಗತ್ತೆ. ಹೌದು ಸರ್, ಇದು ಹೊಸದಾಗಿರೋದ್ರಿಂದ ಪ್ರೋತ್ಸಾಹ ಖಂಡಿತವಾಗ್ಲೂ ಬೇಕಾಗ್ತದೆ. ಹಾಗಾಗಿ ಈಗ ಬೇರೆ ದೇಶದಲ್ಲಿ ಇದರ ಒಂದು ಪ್ರಭಾವ ಯಾವ ರೀತಿ ಇದೆ? ಬಹಳಷ್ಟು ಇದೆ ಅವರಿಗೆ. ಆಕ್ಚುಲಿ ಈಗ ನಾವು ಕಸಿ ಕಟ್ಟದೆ ತರಕಾರಿಗಳನ್ನು ಬಳಸೋದೇ ಗೊತ್ತಿಲ್ಲ ಅನ್ನೋ ಹಾಗೆ. ಈಗ ನಮಗೆ ಹೇಗೆ ಈ ಕಸಿ ತಂತ್ರಜ್ಞಾನ ಎಷ್ಟು ಆಶ್ಚರ್ಯ ಅನ್ನೋ ತರ ನಾವು ನೋಡ್ತಿದ್ದೀವಿ, ಅವರಿಗೆ ಕಸಿ ಕಟ್ಟದೆ ಬೆಳೆಯೋದು ಆಶ್ಚರ್ಯ ಅನ್ನೋ ಹಾಗೆ ಆಗಿದೆ. ಯಾಕಂದ್ರೆ ಅವರು ಸುಮಾರು ವರ್ಷಗಳಿಂದ ಅದನ್ನೇ ಮಾಡ್ತಾ ಇದ್ದಾರೆ. ಈಗ ಕಲ್ಲಂಗಡಿ ಬೆಳೆಯೋದಂದ್ರೆ ಅವರು 100% ಈ ಕಸಿ ಕಟ್ಟಿದ ಸಸಿಗಳನ್ನೇ ತಂದು ಬೆಳೀತಾರೆ. ಯಾಕಂತಂದ್ರೆ ಅಲ್ಲಿರ್ತಕ್ಕಂತ ಒಂದಷ್ಟು ಲೋಕಲ್ ಪ್ರಾಬ್ಲಮ್ಸ್ಗಾಗಿ, ಈಗ ಮಣ್ಣಿನಲ್ಲಿರ್ತಕ್ಕಂಥ ಕೆಲವೊಂದು ರೋಗಗಳನ್ನ ತಡೆಗಟ್ಟಲಿಕ್ಕೆ, ಆಮೇಲೆ ಒಂದಷ್ಟು ಗುಣಮಟ್ಟವನ್ನ ವೃದ್ಧಿ ಮಾಡಲಿಕ್ಕೆ ಅವರು ಮೆಜಾರಿಟಿ ಆಫ್ ದ ಫಾರ್ಮರ್ಸ್ ಅಲ್ಲಿ ಕಸಿ ಗಿಡಗಳನ್ನೇ ಅವಲಂಬಿಸಿದ್ದಾರೆ. ನಾನೇ ಹೇಳ್ಬೇಕು ಅಂತಂದ್ರೆ, ನಾನು 2 ವರ್ಷದಿಂದ ಇಸ್ರೇಲ್ಗೆ ಹೋದಾಗ ಅಲ್ಲಿ ಯಾರೂ ಕೂಡ ಕಸಿ ಕಟ್ಟದೇ ಇರುವಂತ ಈ ಕಲ್ಲಂಗಡಿ ಆಗ್ಲಿ, ಸೌತೆ ಆಗ್ಲಿ, ಆಮೇಲೆ ನಮ್ಮ ಈ ಟೊಮ್ಯಾಟೊ ಆಗ್ಲಿ, ದೊಣ್ಣೆ ಮೆಣಸಿನ್ಕಾಯಿ ಆಗ್ಲಿ ಬೆಳೀತಾನೆ ಇಲ್ಲ. ಅದಕ್ಕೆ ದೊಡ್ಡ ದೊಡ್ಡ ನರ್ಸರಿಗಳಿದೆ ಅಲ್ಲಿ, ಆ ನರ್ಸರಿಗಳಿಂದಾನೇ ಕಸಿ ಕಟ್ಟಿರ್ತಕ್ಕಂಥ ಸಸಿಗಳನ್ನ ರೈತರಿಗೆ ನೇರವಾಗಿ ಪೂರೈಕೆ ಮಾಡುವಂತ ಒಂದು ವ್ಯವಸ್ಥೆ ತುಂಬಾ ಚೆನ್ನಾಗಿದೆ ಅಲ್ಲಿ. ನಮ್ಮ ಯೂನಿವರ್ಸಿಟಿ ಲೆವೆಲ್ ಅಲ್ಲಿ ಇದು ಪ್ರಯೋಗ ನಡೆದಿದೆಯಾ? ಪ್ರಯೋಗ ನಡೀತಾ ಇದೆ ಸರ್. ನಮ್ಮ ಸಿರ್ಸಿ ಕಾಲೇಜ್ನಲ್ಲೇ ಕೂಡ ಒಂದಷ್ಟು ಪ್ರಯೋಗ ನಾವು ಕಳೆದ ವರ್ಷದಿಂದ ಪ್ರಾರಂಭ ಮಾಡಿದ್ದೇವೆ. ಒಂದು ಈ ಸಂಶೋಧನಾ ವಿದ್ಯಾರ್ಥಿ ಈಗಷ್ಟೇ ಚೆರಿ ಟೊಮೆಟೊ ಅಂತ ಕೇಳಿರ್ಬೋದು, ಆ ಚೆರಿ ಟೊಮೆಟೊಗೆ ಸೂಕ್ತವಾದಂತ ಅಡಿಗಿಡ ಯಾವುದು ಅಂತ ಆಯ್ಕೆ ಮಾಡ್ಲಿಕ್ಕೆ ಒಂದು ಪ್ರಯೋಗ ಕೈಗೊಂಡಿದ್ವಿ. ಸುಮಾರು 14 ಅಡಿಗಿಡಗಳನ್ನ, ಬೇರೆ ಬೇರೆ ಅಡಿಗಳನ್ನ ನಾವು ಬಳಸ್ಕೊಂಡು ಅದರಲ್ಲಿ ಯಾವುದು ಹೆಚ್ಚು ಸೂಕ್ತ, ಅಂದ್ರೆ ರೋಗಗಳಿಗೆ ಯಾವ್ದು ಸೂಕ್ತ, ಹೆಚ್ಚಿನ ಗುಣಮಟ್ಟಕ್ಕೆ ಯಾವ್ದು ಸೂಕ್ತ ಅನ್ನೋದನ್ನ ಆಯ್ಕೆ ಮಾಡ್ಕೊಂಡಿದೀವಿ. ಇನ್ನು ಪ್ರಯೋಗದ ಹಂತದಲ್ಲಿದೆ, ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚೆಚ್ಚು ಪ್ರಯೋಗ ಮಾಡುವಂತ ಒಂದು ನಿರೀಕ್ಷೆಯಲ್ಲಿದ್ದೀವಿ. ಈ ಕಸಿ ಕಟ್ಟುವಾಗ ನಮಗೆ ಸಕ್ಸೆಸ್ ರೇಟ್ ಅಂತೀವಲ್ಲ, ಯಶಸ್ವಿ ಆಗುವಷ್ಟು ಪ್ರಮಾಣ ಎಷ್ಟಿದೆ? ಅದು ಈಗ ಬೆಳೆಗಳ ಮೇಲೆ, ಸೌತೆನಲ್ಲೆಲ್ಲ ಆದ್ರೆ 95-98% ವರೆಗೂ ಸಕ್ಸೆಸ್ ರೇಟ್ ಇದೆ. ಮತ್ತದು ಸ್ಕಿಲ್ಡ್ ಪರ್ಸನ್ ಇದ್ರೆ 100-100 ಸಕ್ಸೆಸ್ ಆಗಿರುವಂತದ್ದು ನಾವು ನೋಡಿದೀವಿ. ಉದಾಹರಣೆಗೆ ಟೊಮ್ಯಾಟೊ ಅಲ್ಲಿ ಹೇಳೋದಾದ್ರೆ, ಟೊಮ್ಯಾಟೊ ಮತ್ತೆ ಕಾಡ್ ಬದನೆ ಸೊಲೆನಮ್ ಮೆಲಾಂಜಿನ್ ಅಂತ ಏನು ಇದು ಕರಿತೀವಲ್ಲ ಟಾರ್ವಮ್ ಅಂತ, ಅದ್ರ ಮೇಲೆ ಮಾಡಿದಾಗ ಹೆಚ್ಚು ಸಕ್ಸೆಸ್ ರೇಟ್ ನಮಗೆ ಸಿಕ್ಕಿದೆ. ಬಟ್ ಅದಕ್ಕೆ ಪೂರಕವಾಗಿರ್ತಕ್ಕಂತ ಒಂದಷ್ಟು ವ್ಯವಸ್ಥೆಯನ್ನು ನಾವು ಮಾಡ್ಕೊಳ್ಬೇಕು ಸರ್. ಕಸಿ ಇದನ್ನ ಸುಮ್ನೆ ಈಗ ಬಾಕಿ ಹಣ್ಣಿನ ಬೆಳೆಗಳಲ್ಲೆಲ್ಲ ಹೇಗೆ ಕಸಿ ಕಟ್ಟಿಡ್ತೀವೋ ಹಾಗೆ ಆಗುದಿಲ್ಲ. ಇದಕ್ಕೆ ಇದನ್ನ ಮಾಡ್ಬೇಕಾದ್ರೆ ಒಂದಷ್ಟು ವ್ಯವಸ್ಥೆ ಬೇಕಾಗ್ತದೆ. ಅಂದ್ರೆ ಈಗ ಒಂದು ಪಾಲಿ ಮನೆನೋ ಅಥವಾ ನೆರಳು ಮನೆನೋ ಅಂತ ಮಾಡ್ಕೊಳ್ಬೇಕಾಗತ್ತೆ. ಅದ್ರೊಳಗಡೆ ಒಂದು ಮಿಸ್ಟ್ ಚೇಂಬರ್ ಅಂತ ಅಥವಾ ಗ್ರಾಫ್ಟಿಂಗ್ ಚೇಂಬರ್ ಅಂತ ಒಂದು ಸಣ್ಣದ್ದು ಒಂದು 5x5 ಅಡಿಯಲ್ಲೋ ಅಥವಾ 10x10 ಮಾಡ್ಕೊಂಡು ಮೊದಲು ಸಸಿಗಳನ್ನ ಅಡಿಗಿಡ ಮತ್ತು ಮೇಲುಗಿಡ ಎರಡುಗಳನ್ನು ಕೂಡ ನಾವು ಮೊದಲು ಈ ಪ್ರೋಟ್ರೆ ಪ್ಲಾಸ್ಟಿಕ್ ಪ್ರೋಟ್ರೆ ಅಂತೀವಲ್ಲ ಅದರಲ್ಲಿ ಒಂದೇ ಸತಿಗೆ ಅವನ್ನೆರಡನ್ನು ಬಿತ್ತನೆ ಮಾಡ್ಕೊಳ್ಬೇಕಾಗತ್ತೆ. ನಂತರ ಈ ಟೊಮ್ಯಾಟೊದಲ್ಲಾದ್ರೆ ಒಂದು 20-25 ದಿವಸಕ್ಕೆ ಆ ಸಸಿಗಳು ಕಸಿ ಕಟ್ಟಲಿಕ್ಕೆ ರೆಡಿ ಆಗ್ತದೆ. ಅದೇ ನೀವು ಕಲ್ಲಂಗಡಿ ಇಲ್ಲಾದ್ರೆ ಒಂದು 7-8 ದಿನಕ್ಕೆ ರೆಡಿ ಆಗ್ತದೆ. ಬೇರೆ ಬೇರೆ ತರಕಾರಿಗಳಲ್ಲಿ ಬೇರೆ ಬೇರೆ ಅವಧಿಗೆ ಸಮಯಕ್ಕೆ ಅವು ಕಸಿ ಕಟ್ಟಲಿಕ್ಕೆ ರೆಡಿ ಆಗ್ತವೆ. ಕಸಿ ಕಟ್ಟೋದು ಇಲ್ಲಿ ಹೇಗೆ ಅಂದ್ರೆ ಸರ್, ಈಗ ಮಾವು ಸಪೋಟ ಇದ್ರಲ್ಲೆಲ್ಲ ಏನ್ ಮಾಡ್ತೀವಿ, ಕಸಿ ಕಟ್ಟಿದ ತಕ್ಷಣ ಒಂದು ಪ್ಲಾಸ್ಟಿಕ್ ಟೇಪ್ ಅನ್ನ ಸುತ್ತೀವಿ. ಇಲ್ಲಿ ತುಂಬಾ ಮೆದುವಾಗಿರೋದ್ರಿಂದ ಖಂಡ ಪ್ಲಾಸ್ಟಿಕ್ ಟೇಪ್ ಅನ್ನ ಸುತ್ತಲಿಕ್ಕೆ ಆಗೋದಿಲ್ಲ. ಇದಕ್ಕೆ ಅದಕ್ಕೆ ಅಂತ ಒಂದಷ್ಟು ಗ್ರಾಫ್ಟಿಂಗ್ ಕ್ಲಿಪ್ಸ್ ಅಂತ ಬರುತ್ತೆ, ಹೆಣ್ಮಕ್ಳು ಬಳಸುವಂತ ಕ್ಲಿಪ್ಸ್ ತರಾನೇ ಸಣ್ಣ ಪ್ರಮಾಣದ ಇರುತ್ತೆ, ಸಣ್ಣ ಸೈಜಿಂದ ಇರ್ತದೆ. ಅದನ್ನ ಬಳಸಿ ನಂತರ ಕಸಿ ಕಟ್ಟಿದ ತಕ್ಷಣ ಅವುಗಳನ್ನ ಮಿಸ್ಟ್ ಚೇಂಬರ್ ಅಥವಾ ಗ್ರಾಫ್ಟಿಂಗ್ ಚೇಂಬರ್ ಒಳಗಡೆ ಇಟ್ಟು ಸುಮಾರು 7 ದಿನಗಳ ಕಾಲ ಅಲ್ಲಿ ಒಳಗಡೆ ಇಡಬೇಕಾಗ್ತದೆ. ಆ ಇಟ್ಟಂತ ಸಮಯದಲ್ಲಿ ಅವು ಕೂಡ್ಕೊಳ್ತವೆ ಒಂದಕ್ಕೊಂದು. ಕೂಡ್ಕೊಂಡ ನಂತರ ನಾವು ಆ ಒಂದು ಕ್ಲಿಪ್ ಅನ್ನ ತೆಗೀಲೂಬಹುದು. ಆದ್ರೆ ಆ ಗ್ರಾಫ್ಟಿಂಗ್ ಚೇಂಬರ್ ಅಲ್ಲಿ ಸೂಕ್ತವಾದಂತ ಒಂದು ವಾತಾವರಣ ನಿರ್ಮಾಣ ಮಾಡಬೇಕಾಗುತ್ತೆ. ಅಂದ್ರೆ ಟೆಂಪರೇಚರ್ ಯಾವಾಗ್ಲೂ 22-25 ಡಿಗ್ರಿ ಇರಬೇಕು, ಮತ್ತು ನಮ್ಮ ಈ ಆರ್ದ್ರತೆ ರಿಲೇಟಿವ್ ಹ್ಯುಮಿಡಿಟಿ ಅನ್ನುವಂಥದ್ದು 90-95% ಇದ್ರೆ ಈ ಸಕ್ಸೆಸ್ ರೇಟ್ ಅಂತ ನೀವು ಕೇಳಿದ್ರಲ್ಲ ಅದು ಹೆಚ್ಚಾಗ್ತದೆ. ಈಗ ಮೇಂಟೈನ್ ಮಾಡಿದ್ರೆ 100-100 ನಾವು ಸಕ್ಸೆಸ್ ರೇಟ್ ಅನ್ನ ಅದರಲ್ಲಿ ಪಡೆದುಕೊಳ್ಬಹುದು. 7 ದಿನಗಳ ನಂತರ ಅದನ್ನ ಮತ್ತೆ ನಾವು ಪಾಲಿ ಮನೆಯಲ್ಲೋ ಅಥವಾ ನೆರಳು ಮನೆಯಲ್ಲಿ 1 ತಿಂಗಳುಗಳ ಕಾಲ ಇಟ್ಕೊಂಡು ನಂತರ ನಾವು ಅದನ್ನ ನಾಟಿಗೆ ಕಳಿಸ್ಬಹುದು. ಇಲ್ಲಿ ಪಾಲಿ ಮನೆಯಲ್ಲಿ ಇಟ್ಕೊಂಡು ನೆರಳಿನ ಮನೆಯಲ್ಲಿ ಇಟ್ಕೊಂಡು ಬೆಳೆಸಿ ಆ ನಂತರ ನಾವು ತೋಟಕ್ಕೆ ಹಚ್ಚಿದ್ವಿ ಅಂದ್ರೆ ಸಡನ್ ಆಗಿ ವಾತಾವರಣ ಬದಲಾವಣೆ ಆಗುತ್ತೆ, ಅಲ್ಲಿ ಕೂಡ ಬದುಕ್ತವ ಅಂತ. ಅಲ್ಲ, ಅದಕ್ಕೆ ನಾವು ಹಾರ್ಡನಿಂಗ್ ಅಂತ ಮಾಡಿ ಕೊಡ್ತೀವಿ ಸರ್. ಈಗ ನೀವು ಪಾಲಿ ಮನೆಯಲ್ಲಿ ಇಟ್ಕೊಳ್ಬೇಕಾದ್ರೆ 1 ತಿಂಗಳಂತ ಹೇಳಿದಲ್ಲ, ಕೊನೆ ಒಂದು 8-10 ದಿವಸಗಳ ಕಾಲ ನಾವು ಅವುಗಳಿಗೆ ಕಡಿಮೆ ನೀರನ್ನ ಕೊಡೋದ್ರ ಮುಖಾಂತರ ಅವನ್ನ ಗಡುಸುಗೊಳಿಸ್ತೀವಿ, ಹಾರ್ಡನಿಂಗ್ ಮಾಡ್ತೀವಿ. ಆಮೇಲೆ ಮೇಲೆ ನೆರಳು ಪರದೆ ಇರ್ತದಲ್ಲ ಅದನ್ನ ತೆಗಿಯೋದು, 2 ಗಂಟೆಗಳ ಕಾಲ ತೆಗಿಯೋದು, ಆಮೇಲೆ ನೆಕ್ಸ್ಟ್ ಡೇ 4 ಗಂಟೆಗಳ ಕಾಲ ತೆಗಿಯೋದು, ಹೀಗ್ ಮಾಡಿ ಅವುಗಳನ್ನ ಹಾರ್ಡನ್ ಮಾಡಿ ನೆಕ್ಸ್ಟ್ ಕೊಡ್ತೀವಿ, ನಂತರ ನಾಟಿ ಮಾಡುವಂತದ್ದು. ಇದಕ್ಕೊಂದು ತರಬೇತಿ ಬೇಕು ರೈತರಿಗೆ. ಖಂಡಿತವಾಗ್ಲಿ ಸರ್, ತರಬೇತಿಗಳನ್ನು ಮಾಡ್ತಾ ಇದೀವಿ ಆಲ್ರೆಡಿ. ಇನ್ನೂ ಹೆಚ್ಚೆಚ್ಚು ಆಗ್ಬೇಕು, ಹೊಸ ತಂತ್ರಜ್ಞಾನ ಆಗಿರೋದ್ರಿಂದ ಇನ್ನು ಸಾಕಷ್ಟು ಈ ತರಕಾರಿ ಬೆಳೆಯುವಂತ ಪ್ರದೇಶದಲ್ಲಾದ್ರೂ ಹೋಗಿ ಹೋಗಿ ಒಂದಷ್ಟು ತರಬೇತಿಗಳನ್ನ ಇದ್ರ ಬಗ್ಗೆ ಮಾಡ್ಲೇಬೇಕು. ಈಗ ರೈತರು ಅಥವಾ ಯಾರೇ ತಯಾರು ಮಾಡಿದ್ರು ಕೂಡ ಕಸಿ ಕಟ್ಟಿದಂತ ಸಸಿಯನ್ನ 20-25 ರೂಪಾಯಿ ತನಕ ಮಾರ್ಕೊಂತಾರ ಅಂತೇಳಿ ಅಂದ್ರೆ ಹೌದಲ್ಲ? ಅಷ್ಟು ಬರ್ತಾ ಖರ್ಚು ಅಂತ? ಖರ್ಚು ಅಷ್ಟು ಬರೋದಿಲ್ಲ. ನಿಮಗೆ ಪ್ರಾರಂಭಿಕ ಹಂತದಲ್ಲಿ ನಾನು ಹೇಳದ್ನಲ್ಲ, ಪಾಲಿ ಹೌಸ್ ಮಾಡೋದು, ನೆರಳು ಮನೆ ಮಾಡೋದು, ಅದಕ್ಕೂ ಒಂದಷ್ಟು ಖರ್ಚು ಬರ್ಬೋದೇ ಬಿಟ್ರೆ ಈ ಕಸಿ ಕಟ್ಟುವಂತ ಪ್ರಕ್ರಿಯೆಗೆ ಅಷ್ಟೇನು ಬರೋದಿಲ್ಲ ಸರ್. ಕ್ಲಿಪ್ಪಿಗೆ ನಿಮಗೆ ಒಂದು 3-8 ರೂಪಾಯಿ ವರೆಗೂ ಒಂದು ಕ್ಲಿಪ್ ಅದು, ಮತ್ತೆ ಮರುಬಳಕೆ ಮಾಡ್ಬೋದು. ಒಂದ್ಸಲ ಪರ್ಚೇಸ್ ಮಾಡಿದ್ರಿ ಅಂತಂದ್ರೆ ಅದನ್ನ ಒಂದು 20-25 ಸತಿವರೆಗೂ ನಾವು ಮರುಬಳಕೆ ಮಾಡ್ಬೋದು, ಅದ್ರದ್ದೇನು ಖರ್ಚು ಇರೋದಿಲ್ಲ. ಸ್ಟ್ರಕ್ಚರ್ ಒಂದು ಬಿಟ್ರೆ ಹೆಚ್ಚಿನ ಖರ್ಚು ಏನೂ ಇಲ್ಲ. ನಿಮಗೆ ಪ್ರೋಟ್ರೆಗಳು 8-10 ರೂಪಾಯಿಗೆ ಒಂದು ಪ್ರೋಟ್ರೆ ಸಿಗ್ತದೆ, ಅದು ಏನ್ ಹೆಚ್ಚು ಖರ್ಚಾಗುವಂತದ್ದು ಏನು ಇಲ್ಲ. ಬಟ್ ಫಸ್ಟ್ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಅನ್ನುವಂಥದ್ದು ಒಂದು ಪಾಲಿ ಮನೆ ಅಥವಾ ನೆರಳು ಮನೆ ಮಾಡ್ಕೊಳ್ಳುವಂಥದ್ದು ಒಂದೇನೆ ಖರ್ಚು. ಅದಕ್ಕೂ ಕೂಡ ಸರ್ಕಾರದಿಂದ ಸಹಾಯಧನ ಸಿಗ್ತಾ ಇದೆ, 50% ಸಹಾಯಧನ ಸರ್ಕಾರದಿಂದ ಸಿಗ್ತದೆ, ಅದನ್ನ ಬಳಸ್ಕೊಂಡು ಕೂಡ ಇವತ್ತು ಮಾಡ್ಕೋಬಹುದು. ಅಂದ್ರೆ ಕಡಿಮೆ ಉತ್ಪಾದನೆ ಆದಾಗ ಹೆಚ್ಚು ರೇಟ್ ಇಟ್ಟು ಮಾರ್ತಾರೆ, ಅದೇ ಲಕ್ಷಾಂತರ ಸಸಿಗಳನ್ನ ಮಾರಾಟ ಮಾಡಬೇಕಾದಾಗ ಒಂದು 5 ರೂಪಾಯಿ ಕಡಿಮೆ ಮಾಡಿದ್ರು ನಡೆಯುತ್ತೆ ಅವ್ರಿಗೆ. ಹೌದು ಹೌದು ಹೌದು, ಈಗ ಆಗಿರೋದು ಹಾಗೇನೆ ಸರ್. ಯಾಕಂದ್ರೆ ಅಲ್ಲಿ ಕಾಂಪಿಟೇಟರ್ಸ್ ಇಲ್ಲ, ಬೇರೆಯವ್ರು ಯಾರು ಸಪ್ಲೈ ಮಾಡೋರೇ ಇಲ್ಲದೆ ಇರೋದ್ರಿಂದ ಅವ್ರು ಯಾವ ದರನ ಫಿಕ್ಸ್ ಮಾಡ್ತಾರೋ ಹಾಗೆ ಮಾರ್ತಾ ಇದಾರೆ. ಈಗ ಬೇರೆ ಪ್ರೈವೇಟ್ ಕಂಪನಿಯವರು ಏನ್ ತಯಾರು ಮಾಡಿ ಮಾರ್ತಾರೆ? ಪ್ರೈವೇಟ್ನವರೇ ಮಾಡ್ತಾ ಇದಾರೆ ಸರ್. ಈಗ ನಮ್ಮಲ್ಲಿ ಫಸ್ಟ್ ಪ್ರಾರಂಭ ಮಾಡಿದ್ದು VNR ಸೀಡ್ಸ್ ಅಂತ ಮಾಡಿದ್ರು, ಈಗ ನಂತರ ಮತ್ತೊಂದಿಬ್ರು ಮೂವರು ಪ್ರಾರಂಭ ಮಾಡಿದ್ದಾರೆ. ಬಟ್ ಅವರೆಲ್ಲರೂ ಹೆಚ್ಚಾಗಿ ಅದನ್ನ ಈಗ ಬೈ ಮಾಡ್ತಾ ಇರೋರು ಈ ಪಾಲಿ ಹೌಸ್ ನಲ್ಲೇ ಬೆಳೆಗಳನ್ನ ಬೆಳೀತಾರಲ್ಲ, ಸಂರಕ್ಷಿತ ಕೃಷಿ, ಅವ್ರಿಗಳು ಮಾತ್ರ ಬೈ ಮಾಡ್ತಾ ಇದಾರೆ. ಹೊರತು ಓಪನ್ ಫೀಲ್ಡ್ ಅಲ್ಲಿ ನಮ್ಮ ರಾಜ್ಯದಲ್ಲಿ ಯಾರು ಅಷ್ಟೊಂದು ಬೈ ಮಾಡ್ತಾ ಇಲ್ಲ. ಬಟ್ ತಮಿಳ್ನಾಡು ಕೇರಳದಲ್ಲಿ ಬಹಳಷ್ಟು ರೈತರು ಹೊರಗಡೆ ಪ್ರದೇಶಕ್ಕೂ ಕೂಡ ಇವುಗಳನ್ನೇ ತಂದು ಹಾಕ್ತಾ ಇದಾರೆ. ಯಾಕಂದ್ರೆ ಅಲ್ಲಿ ಈ ಟೊಮ್ಯಾಟೊ ಕೃಷಿ ಅನ್ನುವಂಥದ್ದು, ಬದನೆ ಅನ್ನುವಂಥದ್ದು ಒಂದು ಕಷ್ಟ ಸಾಧ್ಯವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಈ ಸೊರಗು ರೋಗಿನ ಪ್ರಭಾವ ಬಹಳ ಹೆಚ್ಚಿದೆ ಅಲ್ಲಿ ಕೇರಳದಲ್ಲಿ. ಹಾಗಾಗಿ ಅವರು ಒಂದಷ್ಟು ಪ್ರಮಾಣದಲ್ಲಿ ಗ್ರಾಫ್ಟಿಂಗ್ ಬಳಸುವಂತ ಈ ಕಸಿ ಕಟ್ಟಿದ ಸಸಿಗಳನ್ನ ಬಳಸುವಂತ ಪ್ರಮಾಣ ಎಲ್ಲಿ ಹೆಚ್ಚಿದೆ ಅಂತ ಹೇಳಿದ್ರೆ ನಾವು ತಮಿಳುನಾಡು ಕೇರಳ ಭಾಗದಲ್ಲಿ ಅಂತ ಹೇಳ್ಬೋದು ಅಲ್ವಾ. ಈಗ ಈ ಕಸಿ ಕಟ್ಟಿದ ಸಸಿಗಳು ಅವ್ರ ಲೈಫ್ ಸ್ಪ್ಯಾನ್ ಅಂತೀವಲ್ಲ, ಒಟ್ಟು ಅದ್ರ ಜೀವಿತಾವಧಿ ಏನ್ರಿ ಹೆಚ್ಚು ಕಡಿಮೆ ಆಗೋದು ಹಂಗೇನ್ರಿ? ಖಂಡಿತವಾಗ್ಲೂ ಆಗುತ್ತೆ ಸರ್, ಎಲ್ಲದರಲ್ಲೂ ಆಗುತ್ತೆ ಅಂತ ಅಲ್ಲ. ಬಟ್ ಈಗ ನೀವು ಕಾಳು ಬದನೆ ಮೇಲೆ ಟೊಮ್ಯಾಟೊ ಮಾಡಿದ್ರೆ ಖಂಡಿತವಾಗ್ಲೂ ಒಂದೂವರೆಯಿಂದ 2 ತಿಂಗಳಷ್ಟು ಅದರ ಒಂದು ಅವಧಿ ಹೆಚ್ಚಾಗ್ತದೆ. ಯಾಕಂದ್ರೆ ಆ ಕಾಡು ಬದನೆ ಪೆರಿನಿಯಲ್ಲದು, ಬಹುವಾರ್ಷಿಕವಾಗಿರ್ತಕ್ಕಂಥದ್ದು, ಅದ್ರ ಮೇಲ್ ಕಟ್ಟೋದ್ರಿಂದ ಇದ್ರದ್ದು ಕೂಡ ಅವಧಿ ಖಂಡಿತವಾಗ್ಲೂ ಹೆಚ್ಚಾಗ್ತದೆ ಅಲ್ವಾ? ಹೌದೌದು. ಈಗ ಮನೆ ಹಿತ್ತಲಲ್ಲೆಲ್ಲ ತಾವು ನೋಡಿರ್ಬೋದು ಕರಾವಳಿ ಮಲ್ನಾಡು ಭಾಗದಲ್ಲಿ, ಅದು 2-3 ವರ್ಷ ಇಟ್ಕೊಂಡಿರ್ತಾರೆ ಕಸಿ ಗಿಡಗಳನ್ನ. ಅವರು 2-3 ವರ್ಷಗಳು ಬದಲಾಯಿಸುತ್ತೆ ಇಲ್ಲ ಅವರು. ಮತ್ತೆ ಒಂದೇ ಬದನೆ ಗಿಡದಲ್ಲಿ ಎಲ್ಲಾ ರೀತಿ ಬದನೆಗಳನ್ನ ಬೆಳ್ಕೊಳ್ತಾರೆ. ಈ ಉದ್ದದ್ದು ಬದನೆ ಬರ್ತದಲ್ಲ, ಇದಕ್ಕೆಲ್ಲ ಮಾಡುವಂತದ್ದು, ವಾಂಗಿ ಬಾತಿಗೆ ಮಾಡುವಂತದ್ದು, ಎನ್ಗಾಯ್ಕ್ ಮಾಡುವಂತದ್ದು, 3-4 ತರತರದ ಬದನೆಗಳನ್ನ ಒಂದೇ ಗಿಡದಲ್ಲಿ ಮಾಡಿರುವಂತದ್ದು ಕೂಡ ನಾನು ನೋಡಿದೀನಿ. ಮಾಡಬಹುದು ಅಲ್ವಾ? ಮಾಡಬಹುದು ಸರ್, ಮಾಡಬಹುದು. ಟೊಮ್ಯಾಟೊ ಬದನೆ ಎರಡು ಸೇರಿಸಿ ಒಂದೇ ಗಿಡದಲ್ಲಿ ಬೆಳಿಬಹುದು? ಇಲ್ಲ, ಅದಾಗೋದಿಲ್ಲ. ಬದನೆನಲ್ಲೇ ಬೇರೆ ಬೇರೆ ವೆರೈಟಿಗಳನ್ನ ಬೆಳ್ಕೊಳ್ಬಹುದೇ ಹೊರತು ಟೊಮ್ಯಾಟೊ ಬದನೆ ಎರಡು ಒಂದರಲ್ಲೇ ಆಗೋದಿಲ್ಲ ಸರ್. ಹೌದಾ? ಹೌದೌದು. ಯಾಕಂದ್ರೆ ಈಗ ಕಾಡು ಬದನೆ ಇದೆಯಲ್ಲ, ಅಲ್ಲಿ ನಾವು ಟೊಮ್ಯಾಟೋನು ಕಸಿ ಮಾಡಬಹುದು, ಬದನೆನೂ ಕಸಿ ಮಾಡಬಹುದು, ಎರಡು ಸಾಧ್ಯತೆ ಇದ್ದಾಗ. ಹಂಗಿದ್ದಾಗ ಮಾಡಬಹುದಾ ಅಂತ? ಇಲ್ಲ, ಮಾಡಿ ನೋಡಿಲ್ಲ. ಬಟ್ ಇನ್ಕಂಪ್ಯಾಟಿಬಿಲಿಟಿ ಆಗ್ಬೋದೇನೋ, ಎರಡರ ಮೇಲ್ಗಡೆ ಯಾವ್ದಾದ್ರು ಒಂದನ್ನ ನೀವು ಇಟ್ಕೊಳ್ಬೇಕಾಗತ್ತೆ. ನೀವೇ ಅದನ್ನ ಬದನೆ ಇಟ್ಕೊಂಡ್ರೆ ಬದನೆ ಡಾಮಿನೆಂಟ್ ಜಾಸ್ತಿ ಆಗೋಗ್ಬಿಡುತ್ತೆ, ಟೊಮ್ಯಾಟೊ ಸಪ್ರೆಸ್ ಆಗ್ಬಿಡುತ್ತೆ ಸರ್ ಅಲ್ಲಿ. ಹಾಗಾಗಿ ಎರಡರಲ್ಲಿ ಒಂದನ್ನ ಇಟ್ಕೊಳ್ಳುವಂಥದ್ದು ಸೂಕ್ತ. ಬಟ್ ಮಾಡಿ ನೋಡಿಲ್ಲ, ಆತರ ವರ್ಕ್ ಆಗಿಲ್ಲ ಸರ್, ನೋಡಿಲ್ಲ. ಹಂಗೆ ಮೋಸ್ಟ್ಲಿ ಡಾಮಿನೆನ್ಸ್ ಆಗುತ್ತೆ ಅನ್ನೋದ್ರಿಂದ ಅದು ಸಕ್ಸಸ್ ಆಗಿಲ್ಲ ಅನ್ಸುತ್ತೆ. ಈಗ ನೋಡಿ, ಇದನ್ ಮಾಡಿದ್ರು ಆಲೂಗೆಡ್ಡೆ ಮತ್ತೆ ಟೊಮ್ಯಾಟೊ ಮಾಡಿದ್ರು, ನಿಮ್ ತಮ್ಗೆ ಗೊತ್ತಿರ್ಬೋದು ಟೊಮ್ಯಾಟೊ ಅಂತ ಹೇಳಿ. ಮೇಲ್ಗಡೆ ಟೊಮ್ಯಾಟೊ ಹಣ್ಣು ಬಿಡುತ್ತೆ, ಕೆಳಗಡೆ ಆಲೂಗೆಡ್ಡೆ ಬಿಡುತ್ತೆ. ಅದು ಪ್ರೋಟೋಪ್ಲಾಸ್ಟ್ ಫ್ಯೂಷನ್ ಕಲ್ಚರ್ ಅಂತ ಬಯೋಟೆಕ್ನಾಲಜಿಕಲ್ ಅಪ್ರೋಚ್. ಸಕ್ಸಸ್ ಆಗಿದೆ. ಸಕ್ಸಸ್ ಅಂದ್ರೆ ಟೆಕ್ನಾಲಜಿ ಸಕ್ಸಸ್ ಇದೆ, ಬಟ್ ಎಕನಾಮಿಕಲ್ ಅಲ್ಲ ಅದು ಅಂತ. ಅಂದ್ರೆ ನೀವೀಗ ಟೊಮ್ಯಾಟೊ ಇಳುವರಿನೂ ಕಡಿಮೆ ಆಯ್ತಲ್ಲಿ, ಕೆಳಗಡೆ ಆಲೂಗಡ್ಡೆ ಕಡಿಮೆ ಆಯ್ತು, ಎರಡನ್ನೂ ಒಂದ್ರಾಗ ಬೆಳೆದ್ರೆ ಎಷ್ಟು ಬರ್ತಾ ಇತ್ತು ಅಷ್ಟು ಎರಡು ಸೇರಿನೂ ಬರಲಿಲ್ಲ ಅಲ್ಲಿ. ಹಾಗಾಗಿ ಅದು ಎಕನಾಮಿಕಲಿ ವಯಬಲ್ ಆಗ್ಲಿಲ್ಲ. ಇಲ್ಲೂ ಕೂಡ ನೀವು ಎಲ್ಲಾ ರೂಟ್ ಸ್ಟಾಕ್ಸ್ ಎಲ್ಲದಕ್ಕೂ ಸೂಟಬಲ್ ಆಗುತ್ತೆ ಅಂತ ಅಲ್ಲ ಸರ್. ಅದ ರೀತಿ ಆಯ್ಕೆ ಮಾಡಿಕೊಂಡು ಅದನ್ನ ಬಳಸೋದ್ರಿಂದ ಹೆಚ್ಚಾಗ್ತದೆ ಇಳುವರಿ ಆಗ್ಲಿ ಮತ್ತೊಂದಾಗ್ಲಿ. ಕೆಲವೊಂದು ಉಲ್ಟಾನು ಆಗ್ಬಹುದು, ಕೆಲವೊಂದರಲ್ಲಿ ಕಂಪ್ಯಾಟಿಬಿಲಿಟಿ ಇಲ್ಲ ಅಂತಂದ್ರೆ ಇಳುವರಿ ಕಡಿಮೆನೂ ಆಗ್ಬಹುದು, ಅವಧಿನೂ ಕಡಿಮೆನೂ ಆಗ್ಬಹುದು. ಅದಕ್ಕೆ ಫಸ್ಟ್ ಆಗ್ಬೇಕಾಗಿರುವಂತ ಕೆಲಸ ಏನು ಅಂತಂದ್ರೆ ಸಂಶೋಧನೆ ಮಾಡುವಂತದ್ದು. ಯಾವ ಪ್ರದೇಶಕ್ಕೆ, ಯಾವ ಕಾರಣಕ್ಕೆ, ಅಥವಾ ಯಾವ್ದಕ್ಕೆ ನೀವು ಈಗ ಇಳುವರಿಗೋ ಅಥವಾ ರೋಗಕ್ಕೋ ಅಥವಾ ಗುಣಮಟ್ಟಕ್ಕೋ ಅನ್ನುವಂಥದ್ದು ಒಂದಷ್ಟು ಅಡಿ ಗಿಡಗಳನ್ನ ನಾವು ಆಯ್ಕೆ ಮಾಡಿಕೊಂಡು ಅದ್ರ ಮೇಲ್ ಕಸಿ ಕಟ್ಟುವಂತದ್ದು ಸೂಕ್ತ. ಈ ಅಡಿ ಗಿಡಗಳು ಬಹು ವಾರ್ಷಿಕ ಆಗಿದ್ದಾಗ ನಾವೊಂದು ಬೆಳೆ ತಕ್ಕೊಂಡ್ವಿ, ಆ ನಂತರ ಅದೇ ಅಡಿಗಿಡನ ಮತ್ತೆ ಬಳಸಬಹುದಲ್ಲ? ಮತ್ತೆ ಬಳಸಬಹುದು, ಅದೇ ಅಡಿಗಿಡದ ಮೇಲೆ ಮತ್ತೆ ಕಸಿ ಕಟ್ಬಹುದು ನೀವು. ಓಕೆ ಓಕೆ. ಹೌದು, ನೀವು ಕಟ್ ಮಾಡಿದಾಗ ಹೊಸ ಚಿಗುರು ಬರುತ್ತಲ್ಲ, ಆ ಚಿಗುರಿಗೆ ಮತ್ತೆ ಕಸಿ ಕಟ್ಬಹುದು. ಹಂಗೇನೆ ಮಾಡ್ತಾ ಇದ್ದಾರೆ. ನಮ್ಮ ಸ್ಟ್ರಾಂಗ್ ಇರೋದ್ರಿಂದ ಮತ್ತೂ ಚೆನ್ನಾಗಿ ಬರ್ತದೆ. ಅದೇ ಈಗ ನಾವು ಕಮರ್ಷಿಯಲ್ ಆಗಿ ಬೆಳೆಸಬೇಕಾಯ್ತು ಅಂದ್ರೆ ಅಡಿಗಿಡಗಳನ್ನ ಒಂದು ಕುಂಡ್ಲಿ ಒಳಗೆ ಬೆಳೆಸೋದು ಒಳ್ಳೇದ? ಕಮರ್ಷಿಯಲ್ ಆಗಿ ಅಂದ್ರೆ ನೀವು ಪ್ರೋ ಟ್ರೈನ್ ಅಲ್ಲೇ ಸರ್. ಕಮರ್ಷಿಯಲ್ ಆಗಿ ಮಾಡೋದಾದ್ರೆ ಪ್ಲಗ್ ಟ್ರೇ, ಪ್ಲಾಸ್ಟಿಕ್ ತಟ್ಟೆ ಅಂತ ಏನ್ ಹೇಳ್ತೀವಲ್ಲ, ಅದರಲ್ಲೇ ಒಟ್ಟಿಗೆ ಎರಡನ್ನು ಹಾಕೊಂಡು, ಯಾಕಂದ್ರೆ ಸೈಜ್ ಎರಡು ಸೇಮ್ ಇರ್ಬೇಕು ನೀವು ಕಸಿ ಕಟ್ಟುವಂತ ಸಮಯದಲ್ಲಿ. ಹೌದೌದು. ಸೊ ಒಟ್ಟಿಗೆ ಹಾಕೊಂಡು ಒಂದೇ ಸಮಯಕ್ಕೆ ಎರಡನ್ನು ಕಸಿ ಕಟ್ಟಿ ನಂತರ ನೀವು ಮುಖ್ಯ ಭೂಮಿಲಿ ಹೆಂಗಾದ್ರೂ ಹಾಕ್ಬಹುದು, ರೈಸ್ಡ್ ಬೆಡ್ ಅಲ್ಲೂ ಹಾಕ್ಬಹುದು, ಅಥವಾ ನಿಮ್ದೆ ಲೋಕಲ್ ಮೆಥಡ್ ಯಾವ ಪ್ರಾಕ್ಟೀಸ್ ಇದೆಯಲ್ಲ ಆ ರೀತಿ ಒಂದು ನಾಟಿ ಮಾಡ್ಕೊಳ್ಬಹುದು. ಈಗ ಮನೆಗಾದ್ರೆ ಕುಂಡದಲ್ಲಿ ಹಾಕೊಂಡು ಮಾಡ್ಬಹುದು ಸರ್, ನೀವು ಹೇಳ್ದಂಗೆ ಮನೆಗಳ ಮೇಲೆ ಅಥವಾ ತಾರಸಿ ತೋಟಕ್ಕೆ, ಹಿತ್ತಲ ತೋಟಕ್ಕೆ, ಅದಕ್ಕೆಲ್ಲ ಆದ್ರೆ ಕುಂಡದಲ್ಲಿ ಹಾಕೊಂಡು ಮಾಡ್ಬಹುದು. ಅಂದ್ರೆ ಎಳೆ ಗಿಡಗಳನ್ನ ನಾವು ಕಸಿ ಮಾಡಬೇಕಾದಾಗ ಅದ್ರ ಕಾಂಡ ಕೂಡ ಎಳೆದಾಗೆ ಇರಬೇಕು. ಎಳೆದಾಗೆ ಇರ್ಬೇಕು. 20-25 ದಿವಸದ ಸಸಿ ಅಂದ್ರೆ ತಿಳ್ಕೊಳ್ಳಿ ಸರ್, ತುಂಬಾ ಎಳೆದಾಗಿರ್ತದೆ. ಮತ್ತೆ ನಾವು ಇದಕ್ಕೆ ಹೆಚ್ಚಾಗಿ ಈ ಬ್ಲೇಡ್ ಯೂಸ್ ಮಾಡ್ತಾರೆ ಸರ್, ಈ ಶೇವಿಂಗ್ ಬ್ಲೇಡ್ ಬರ್ತಾ ಇತ್ತಲ್ಲ ಮುಂಚೆ ಅಗಲದ್ದು, ಅದನ್ನೇ ಬಳಸ್ಕೊಂಡು ಗ್ರಾಫ್ಟಿಂಗ್ ಮಾಡುವಂತದ್ದು. ಇದಕ್ಕೇನು ಬೇರೆ ವಿಶೇಷವಾಗಿರೋ ನೈಫ್ ಗೀಫ್ ಮತ್ತೊಂದು ಬೇಕಾಗೋದಿಲ್ಲ, ಅದೇ ತುಂಬಾ ಶಾರ್ಪ್ ಆಗಿರೋದ್ರಿಂದ ಅದನ್ನೇ ಬಳಸಿ ಮಾಡುವಂತದ್ದು. ಬಟ್ ಸ್ವಲ್ಪ ಸ್ಕಿಲ್ ಓರಿಯೆಂಟೆಡ್, ಮೊದ್ಲಿಗೆ ಎಲ್ರಿಗೂ ಸಕ್ಸಸ್ ಆಗೋದಿಲ್ಲ, ಹೋಗ್ತಾ ಹೋಗ್ತಾ ಅದರಲ್ಲಿ ಸಕ್ಸಸ್ ಆಗ್ಬೋದು. ಅದೇ ಅದೇ ಈಗ ಆ ರೀತಿ ಗ್ರಾಫ್ಟಿಂಗ್ ಮಾಡಿ ಮಾಡಿ ಮಾಡಿ ರೈತರೇ ಮಾಡ್ತಾ ಇದಾರಲ್ಲ ಬೇಕಾದಷ್ಟು ಕಡೆಗೆ ಅಲ್ಲ. ಒಟ್ಟಾರೆ ಏನ್ ಹೇಳ್ತೀರಿ ಶಿವಾನಂದ್ ಈಗ? ಅಲ್ಲ, ತುಂಬಾ ಉತ್ತಮವಾದಂತ ಒಂದು ತಂತ್ರಜ್ಞಾನ ಅಂತ ಹೇಳ್ಬೋದು. ಯಾಕಂದ್ರೆ ನಮ್ಮ ದೇಶದಲ್ಲಿ ಈಗ ನೋಡಿ, ಮುಂದೆ ಈಗ ನಮ್ಗೆ ಸಾಧ್ಯತೆ ಇರುವಂತದ್ದು ಪ್ರದೇಶ ಅಂತೂ ಇರೋ ಅಷ್ಟೇ ಪ್ರದೇಶ ಸರ್, ಅದರಲ್ಲಿ ಹೆಚ್ಚೆಚ್ಚು ಉತ್ಪಾದನೆ ಮಾಡ್ಬೇಕಾಗಿರುತ್ತೆ. ನಾವೀಗ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ, ಬಟ್ ವಿಸ್ತೀರ್ಣ ಹೆಚ್ಚಾಗ್ತಾ ಇಲ್ಲ. ಆ ಎಲ್ಲಾ ಜನಸಂಖ್ಯೆಗೆ ಏನ್ ಆಹಾರ ಪೂರೈಸಬೇಕು ಅಂದ್ರೆ ಒಂದು ಉತ್ಪಾದನೆ ಹೆಚ್ಚು ಮಾಡ್ಬೇಕು ಇರುವಂತ ಪ್ರದೇಶದಲ್ಲಿ. ಇಲ್ಲ ಅಂತಂದ್ರೆ ಏರಿಯಾ ಎಕ್ಸ್ಟೆನ್ಷನ್ ಮಾಡ್ಬೇಕು ಸರ್. ಏರಿಯಾ ಎಕ್ಸ್ಟೆನ್ಷನ್ ಮಾಡೋದು ತುಂಬಾ ಕಷ್ಟ ಸಾಧ್ಯ ಅಂತ ಹೇಳ್ಬೋದು. ಸಾಧ್ಯ ಇರುವಂತದ್ದು ಅನ್ಕಲ್ಟಿವೇಬಲ್ ಲ್ಯಾಂಡ್ ಅನ್ನ ಕಲ್ಟಿವೇಬಲ್ ಲ್ಯಾಂಡ್ ಆಗಿ ಮಾಡ್ಕೊಳ್ಳುವಂಥದ್ದು. ಅಂತದ್ ಮಾಡ್ಲಿಕ್ಕೆ ಈ ತಂತ್ರಜ್ಞಾನ ತುಂಬಾ ಸೂಕ್ತವಾದದ್ದು. ಅನ್ಕಲ್ಟಿವೇಟೆಡ್ ಅಂದ್ರೆ ನಿಮ್ಗೆ ಹೇಳ್ದಲ್ಲ, ಈಗ ನಾವು ಡ್ರಾಟ್ ಕಂಡೀಷನ್ ಇರುವಂತದ್ದು, ಫ್ಲಡ್ ಏರಿಯಾ, ಆಮೇಲೆ ಹೆಚ್ಚು ಕ್ಷಾರ ಇರುವಂತ ಭೂಮಿ, ಅವುಗಳನ್ನೆಲ್ಲ ಬೆಳಿಬೇಕು ಅಂದ್ರೆ ಈ ತಂತ್ರಜ್ಞಾನ ಬಹಳ ಸೂಕ್ತ ಆಗ್ತದೆ. ನೀವು ಅಲ್ಲಿ ಹೊಂದ್ಕೊಳ್ಳುವಂತ ಅಡಿಗಿಡಗಳನ್ನ ಬಳಸ್ಕೊಂಡ್ರೆ ಅಲ್ಲಿ ಕಲ್ಟಿವೇಷನ್ ಮಾಡಬಹುದು. ಆಮೇಲೆ ಇಳುವರಿ ಇದ್ರಲ್ಲಿ ಹೆಚ್ಚಿರೋದ್ರಿಂದ ನಾವು ಪ್ರೊಡಕ್ಟಿವಿಟಿನೂ ಪರ್ ಯೂನಿಟ್ ಏರಿಯಾಗೆ ಏನಿದೆಯಲ್ಲ, ಇಳುವರಿಯನ್ನ ಪ್ರತಿಯೊಂದು ಇಂಚು ಭೂಮಿಯಲ್ಲಿ ಹೆಚ್ಚು ಇಳುವರಿ ಪಡ್ಕೊಳ್ಳುವಂತದ್ದು ಈ ತಂತ್ರಜ್ಞಾನ ಸಾಧ್ಯ ಇದೆ. ಮತ್ತೊಂದು ಸಾವಯವ ಕೃಷಿ ಸರ್, ಈಗ ಎಲ್ಲ ಕಡೆನು ಸಾವಯವ ಪದಾರ್ಥಗಳಿಗೆ ಒಂದಷ್ಟು ಬೇಡಿಕೆ ಹೆಚ್ಚಿದೆ. ಈಗ ಈ ತಂತ್ರಜ್ಞಾನ ಸಾವಯವ ಕೃಷಿಗೆ ಬಹಳ ಸೂಕ್ತ ಅಂತ ಹೇಳ್ತೀನಿ ನಾನು. ಯಾಕಂತಂದ್ರೆ ಇಲ್ಲಿ ಗಿಡಗಳು ರೋಗ ಮತ್ತು ಕೀಟಗಳಿಂದ ಮುಕ್ತವಾಗಿರೋದ್ರಿಂದ ಈ ಕೀಟನಾಶಕಗಳನ್ನ ಬಳಸುವಂತ ಸಮಯ ಇಲ್ಲಿ ಬರೋದಿಲ್ಲ. ಸೊ ಹಾಗಾಗಿ ಸಾವಯವ ಕೃಷಿಗೆ ಒಂದು ಬಹಳ ಹೇಳ್ ಮಾಡಿಸಿದಂತ ತಂತ್ರಜ್ಞಾನ ಇದು. ಆಮೇಲೆ ಅದರ ಜೊತೆಗೆ ಹೆಚ್ಚು ಇಳುವರಿಯನ್ನ ಪಡೀಲಿಕ್ಕೆ ಮತ್ತು ಈ ಪ್ರಾಬ್ಲಮ್ಯಾಟಿಕ್ ಸಾಯಿಲ್ಸ್ ಅಂತ ಏನ್ ಹೇಳ್ತೀವಲ್ಲ, ತೊಂದರೆ ಇರ್ತಕ್ಕಂತ ಮಣ್ಣುಗಳು, ಅಲ್ಲೂ ಕೂಡ ನಾವು ಈ ಕೃಷಿಯನ್ನ ಎಕ್ಸ್ಟೆಂಡ್ ಮಾಡ್ಲಿಕ್ಕೆ ಮತ್ತು ವಿಸ್ತೀರ್ಣ ಮಾಡ್ಲಿಕ್ಕೆ ಬಹಳ ಸೂಕ್ತವಾಗಿರ್ತಕ್ಕಂತ ತಂತ್ರಜ್ಞಾನ. ಮುಂದಿನ ದಿನಗಳಲ್ಲಿ ಈ ಒಂದಷ್ಟು ರೈತರು ಈ ಒಂದು ತಂತ್ರಜ್ಞಾನಗಳ ಸದುಪಯೋಗ ಪಡ್ಕೊಂಡು ಒಂದಷ್ಟು ಸ್ವಉದ್ಯೋಗವನ್ನ ಪ್ರಾರಂಭ ಮಾಡಿದ್ರಲ್ಲಿ, ನರ್ಸರಿಗಳನ್ನ ಅದನ್ನೆಲ್ಲ ಮಾಡಿ ರೈತರಿಗೆ ಉತ್ತಮವಾದಂತ ಸಸಿಗಳನ್ನ ಒಂದು ಯೋಗ್ಯ ದರಕ್ಕೆ ನೀಡಿದಲ್ಲಿ ನಿಜವಾಗ್ಲೂ ರೈತರಿಗೂ ಕೂಡ ತುಂಬಾ ಅನುಕೂಲ ಆಗ್ತದೆ ಹೆಚ್ಚಿನ ಇಳುವರಿ ಪಡೀಲಿಕ್ಕೆ. ಅದೇ ರೀತಿ ಅವ್ರಿಗೂ ಕೂಡ ಒಂದು ಉದ್ಯೋಗ ಆಗ್ತದೆ, ಸ್ವಉದ್ಯೋಗ ಆಗ್ತದೆ ಅಂತ ಹೇಳ್ಬೋದು. ಒಳ್ಳೇದು ಡಾಕ್ಟರ್ ಶಿವಾನಂದ್ ಹೊಂಗಲ್ ಅವರು ಇಲ್ಲಿ ತನಕ ನೀವು ನಮ್ಮ ಜೊತೆಗಿದ್ದು. ಒಟ್ಟಾರೆ ಈ ತರಕಾರಿಗಳಲ್ಲಿ ಕಸಿ ತಾಂತ್ರಿಕತೆ ಹೇಗೆ ಏನೆಲ್ಲ ಕೆಲಸ ಮಾಡುತ್ತೆ, ಅದರಿಂದ ಅನುಕೂಲ ಏನು, ಎಂತೆಂಥ ಬೆಳೆಗಳಲ್ಲಿ ಈ ತಂತ್ರಜ್ಞಾನವನ್ನು ಅಳವಡಿಸ್ಕೋಬಹುದು, ರೈತರು ಕೂಡ ಇನ್ನೂ ಈ ನಿಟ್ಟಿನೊಳಗೆ ಹೆಚ್ಚು ಆಲೋಚನೆ ಮಾಡಬೇಕು, ಮತ್ತೆ ಅದಕ್ಕೆ ತಂತ್ರಜ್ಞರು ಕೂಡ ಕೈ ಜೋಡಿಸಿದಾಗ, ಸರ್ಕಾರವು ಕೂಡ ಒಂದು ಹಂತದವರೆಗೆ ಕೈ ಜೋಡಿಸಿದಾಗ ಇಂಥ ಒಂದು ತಂತ್ರಜ್ಞಾನ ರೈತರ ಹೊಲಕ್ಕೆ ಹೋಗ್ಲಿಕ್ಕೆ ತೋಟಕ್ಕೆ ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ. ಇಷ್ಟೆಲ್ಲ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು, ನಮಸ್ಕಾರ. ತರಕಾರಿಯಲ್ಲಿ ಕಸಿ ತಾಂತ್ರಿಕತೆ ಕುರಿತು ಡಾಕ್ಟರ್ ಶಿವಾನಂದ್ ಹೊಂಗಲ್ ಅವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಎಚ್ಬಿ ರಾಮಡಗಿ. ಕರೋನಾ ವೈರಸ್ ಕೆ ಖತರೆ ಸೆ ಬಚತೆ ಹುಏ ಫಸಲ್ ಕಿ ಕಟಾಯಿ ಬಿಕ್ರಿ ಖರೀದ್ ನಯಿ ಫಸಲ್ ಕಿ ಜುತಾಯಿ ಔರ್ ಬುವಾಯಿ ಸುರಕ್ಷಿತ ಹೋ ಸಕ್ತಿ ಹೈ ಅಗರ್ ಹಮ್ ಲಗಾತಾರ್ ಹಾಥೋ ಕೋ ಸಾಬುನ್ ಔರ್ ಸಾಫ್ ಪಾನಿ ಸೆ ನಿಯಮಿತ ಅಂತರಾಲ್ ಪರ್ ಧೋತೆ ರಹೆ ನಾಕ್ ಮುಹ್ ಕೋ ಮಾಸ್ಕ್ ಗಮ್ಛೆ ಯಾ ಕಪಡೆ ಸೆ ಢಕ್ ಕರ್ ರಖೆ ಆಂಖ್ ಕಾನ್ ನಾಕ್ ಮುಹ್ ನಾ ಛುಯೆ ಆಪಸ್ ಮೇ ದೋ ಗಜ್ ಕಿ ದೂರಿ ಬನಾಯೆ ರಖೆ मास्क और दो गज की दूरी के मंत्र को अभी हमें छोड़ना नहीं है. फसलों की बुवाई एवं कटाई करते समय आपस में कम से कम दो गज की दूरी बनाए रखें. फसल की कटाई करने के बाद छोटे छोटे ढेरों में इकट्ठा करें. कृषि के औजारों की समय समय पर सफाई करें. एक दूसरे के साथ औजारों की अदला बदली न करें. श्रमिकों के शौचालयों और हाथ धोने की जगह की ठीक से सफाई जरूरी है. बुवाई कटाई एवं मड़ाई के दौरान इस बात का ध्यान रखें कि इन स्थानों के आसपास कोई थूके नहीं. कंबाइन हार्वेस्टर थ्रेशर जुताई और बुवाई की मशीनों को इस्तेमाल से पहले साफ करें. मशीनों के इस्तेमाल से पहले और इस्तेमाल के बाद हाथ साबुन से साफ करें. वाहनों बोरियों थैलियों और पैकिंग के दूसरे सामान की साफ सफाई पर भी खास ध्यान दें. खरीद केंद्र पर आने से पहले किसानों एवं श्रमिकों की जांच. खरीद केंद्रों पर भीड़ न लगाएं एवं किसानों को बारी बारी से बुलाएं. गोदामों पर खरीदी हुई फसल को लेने में

ಪಾಯಿ ಪಾಹಿ ಕೇಶವಾ ಪಾಹಿ ಮೌನಿ ಹೃದಯ ಭಾವ ಪಾಯಿ ಪಾಹಿ ಕೇಶವಾ ಪಾಯಿ ಮೌನಿ ಹೃದಯ ಭಾವ ಪಾಹಿ ಪಾಹಿ ಕೇಶವಾ ಪಾಯಿ ಶ್ರೀನಿವಾಸ ದೇವ ಪಾಯಿ ಶೌರೇ ಮಾಧವ ಪಾಯಿ ಶ್ರೀನಿವಾಸ ದೇವ ಪಾಯಿ ನೀಲವರ್ಣ ವ್ಯಾಳ ಶಯನ ಶೀಲ ಸುಜನ ಪಾಲನ ನೀಲವರ್ಣ ವ್ಯಾಳ ಶಯನ ಶೀಲ ಸುಜನ ಪಾಲನ ವರ್ಣ ವ್ಯಾಳ ಶಯನ ಶೀಲ ಸುಜನ ಪಾಲನ ನೀಲವರ್ಣ ವ್ಯಾಳ ಶಯನ ಶೀಲ ಸುಜನ ಪಾಲನ ಶ್ರೀರತಾಂಗಿ ರಮಣಯನ್ನ ಪಾಲಿಸೋ ಕಮಲೇಕ್ಷಣ ಶ್ರೀರತಾಂಗಿ ರಮಣಯನ್ನ ಪಾಲಿಸೋ ಕಮಲೇಕ್ಷಣ ಶ್ರೀರತಾಂಗಿ ರಮಣಯನ್ನ ಪಾಲಿಸೋ ಕಮಲೇಕ್ಷಣ ಶ್ರೀರತಾಂಗಿ ರಮಣಯನ್ನ ಪಾಲಿಸೋ ಕಮಲೇಕ್ಷಣ ದೇವ ಪಾಯಿ ಸೌರೇ ಮಾಧವ ಪಾಯಿ ಶ್ರೀನಿವಾಸ ದೇವ ಪಾಯಿ ಸೌರೇ ಮಾಧವ ಪಾಯಿ ಶ್ರೀನಿವಾಸ ದೇವ ಪಾಯಿ ಸೌರೇ ಮಾಧವ ಪಾಯಿ ಶ್ರೀನಿವಾಸ ದೇವ ಪಾಯಿ ಸೌರೇ ಮಾಧವ ಭಕ್ತ ಜನರ ಕಾಮಧೇನು ಮುಕ್ತಿ ಕೊಡುವ ದೇವನೋ ಭಕ್ತ ಜನರ ಕಾಮದೇನೋ ಮುಕ್ತಿ ಕೊಡುವ ದೇವನೋ ಭಕ್ತ ಜನರ ಕಾಮದೇನೋ ಮುಕ್ತಿ ಕೊಡುವ ದೇವನೋ ಭಕ್ತ ಜನರ ಕಾಮದೇನೋ ಮುಕ್ತಿ ಕೊಡುವ ದೇವನೋ ಕತ್ತಲೆಗೆ ಪ್ರಚಂಡ ಭಾನು ಚಿತ್ತ ಸಾಕ್ಷಿ ರೂಪನೋ ಕತ್ತಲೆಗೆ ಪ್ರಚಂಡ ಭಾನು ಚಿತ್ತ ಸಾಕ್ಷಿ ರೂಪನೋ ಕತ್ತಲೆಗೆ ಪ್ರಚಂಡ ಭಾನು ಚಿತ್ತ ಸಾಕ್ಷಿ ರೂಪನೋ ಕತ್ತಲೆಗೆ ಪ್ರಚಂಡ ಭಾನು ಚಿತ್ತ ಸಾಕ್ಷಿ ರೂಪನೋ ಪಾಯಿ ಶ್ರೀನಿವಾಸ ದೇವ ಪಾಯಿ ಸೌರೇ ಮಾಧವ ಪಾಯಿ ಶ್ರೀನಿವಾಸ ದೇವ ಪಾಯಿ ಸೌರೇ ಮಾಧವ ಪಾಯಿ ಶ್ರೀನಿವಾಸ ದೇವ ಪಾಯಿ ಸೌರೇ ಮಾಧವ ಪಾಯಿ ಶ್ರೀನಿವಾಸ ದೇವ ಪಾಯಿ ಕಂಠ ಪುರದಿ ನಿಲಯ ವರಗಜಾಸ್ಯ ಸುಪ್ರಿಯ ವರಹ ಕಂಠ ಪುರದಿ ನಿಲಯ ವರಗಜಾಸ್ಯ ಸುಪ್ರಿಯ ವರಹ ಕಂಠ ಪುರದಿ ನಿಲಯ ವರಗಜಾಸ್ಯ ಸುಪ್ರಿಯ ವರಹ ಕಂಠ ಪುರದಿ ನಿಲಯ ವರಗಜಾಸ್ಯ ಸುಪ್ರಿಯ ಚರಣ ಕೆರಗಿ ಮುಗಿವೆ ಕೈಯ ಕರುಣಿಸಯ್ಯ ಸದ್ಗತಿಯ ಚರಣ ಕೆರಗಿ ಮುಗಿವೆ ಕೈಯ ಕರುಣಿಸಯ್ಯ ಸದ್ಗತಿಯ ಚರಣ ಕೆರಗಿ ಮುಗಿವೆ ಕೈಯ ಕರುಣಿಸಯ್ಯ ಸದ್ಗತಿಯ ಚರಣ ಕೆರಗಿ ಮುಗಿವೆ ಕೈಯ ಕರುಣಿಸಯ್ಯ ಸದ್ಗತಿಯ ಚರಣ ಕೆರಗಿ ಮುಗಿವೆ ಕೈಯ ಕರುಣೆಸಯ್ಯ ಸದ್ಗತಿಯ ಚರಣ ಕೆರಗಿ ಮುಗಿವೆ ಕೈಯ ಕರುಣೆಸಯ್ಯ ಸದ್ಗತಿಯ ಚರಣ ಕೆರಗಿ ಮುಗಿವೆ ಕೈಯ ಕರುಣೆಸಯ್ಯ ಸದ್ಗತಿಯ ಚರಣ ಕೆರಗಿ ಮುಗಿವೆ ಕೈಯ ಕರುಣೆಸಯ್ಯ ಸದ್ಗತಿಯ ಪಾಯಿ ಶ್ರೀನಿವಾಸ ದೇವ ಪಾಯಿ ಸೌರೇ ಮಾಧವ ಪಾಯಿ ಶ್ರೀನಿವಾಸ ದೇವ ಪಾಯಿ ಸೌರೇ ಮಾಧವ ಪಾಯಿ ಶ್ರೀನಿವಾಸ ದೇವ ಪಾಯಿ ಸೌರೇ ಮಾಧವ ಪಾಹಿ